ಕಳಿಸಿದ್ದಾರೆ. ಹವಾಮಾನ: ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿಯ ಅನೇಕ ಕಡೆ ಕನ್ನಡ ಚಿತ್ರೋದ್ಯಮ ಸಮಸ್ಯೆ ಬಗೆಹರಿಸಲು ಕೇಂದ್ರ ಬದ್ದ. ಡಾಕ್ಟರ್ ಎಲ್ ಮುರುಗನ್. ಮತ್ತು ರಾಜ್ಯದಲ್ಲಿ ಇದೇ ತಿಂಗಳ 25ರಿಂದ 1ರಿಂದ 5ನೇ ತರಗತಿವರೆಗೆ ಶಾಲಾರಂಭ, ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಹುಲಿ ಹೈದರ್ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಮಾರುತಿ ನಾಯಕ್ ಮತ್ತು ನವಾಬ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಆನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಹಾಗಾದರೆ ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಹುಲಿ ಹೈದರ್ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಮಾರುತಿ ನಾಯಕ್ ಮತ್ತು ನವಾಬ್ ನಾಯಕ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿ ಹೈದರ ಗ್ರಾಮದ ಪ್ರಗತಿಪರ ರೈತರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರೈತರಾಗಿರ್ತಕ್ಕಂತಹ ಶ್ರೀಯುತ ಮಾರುತಿ ನವಾಬ ನಾಯಕ ದೊರೆ ಇವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಮಾರುತಿ ನವಾಬ ನಾಯಕ ದೊರೆ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಇದೇನು ಇಷ್ಟು ದೊಡ್ಡ ಹೆಸರಿದೆ ನಿಮಗೆ, ದೊರೆ ಅಂತ ಹೆಸರಿದೆ, ದೊರೆಗಳ ಹೇಗೆ ನೀವು ಹಿಂದೆ? ಹಿಂದೆ ದೊರೆಗಳ ಸರ್, ಈಗೆಲ್ಲ ರೈತರು ಸರ್. ಮಾರುತಿ ನವಾಬ ನಾಯಕ ದೊರೆ ಇವರು ಅಪ್ಪಟ ರೈತರು. ಹೌದು ಸರ್. ಎಷ್ಟು ಎಕರೆ ಭೂಮಿ ಇದೆ ನಿಮ್ಗೆ ಸರ್? ನಮ್ದು 12 ಎಕರೆ ಭೂಮಿ ಇದೆ ಸರ್. ಅದರಲ್ಲಿ ಒಂದು 6 ಎಕರೆ ನೆಲ್ಲ ಹಾಕಿದ್ದೀನಿ ಸರ್. ಮುಂಗಾರಿ ಹಿಂಗಾರಿ ನೆಲ್ಲ ರೀ, ಸೋನಾ ಮಸರಿ ಫಸ್ಟ್ ನೆಕ್ಸ್ಟ್ ಜೆ ಜೈಲ್ ಸೋನಾ ಅಂತ ಹಾಕ್ತೀನಿ ರೀ. ಆಮ್ಯಾಕೆ ಒಂದು 1 ಎಕರೆ ಫೇರ್ಲ ಇದೆ ಸರ್. 1-2 ಎಕರೆ ಅಂಜೂರ ಇದೆ ರೀ. 1 ಎಕರೆ ಎಳ್ಳಿದೆ ಸರ್. ಪೇರದಲ್ಲಿ ಮಿಶ್ರ ಬೆಳೆ ನಾ ಎಳ್ಳು ಮಾಡಿದ್ದೆ ಸರ್. ಈಗ ನೀವು ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ತಗೊಂಡಿದ್ದೀರಿ ಅಂತ ಮಾಹಿತಿ ಇದೆ. ಯಾವ್ಯಾವ ಕಾರಣಕ್ಕೆ ಈ ಪ್ರಶಸ್ತಿಯನ್ನು ಕೊಟ್ಟರು, ನಿಮಗೆ ಹೇಗನ್ನಿಸ್ತು? ನಮಗೆ ಯಾವೊಂದು ಪ್ರಶಸ್ತಿ ಕೊಡಬೇಕಂತ ನಮ್ಗೆ ಗೊತ್ತಿದ್ದಿಲ್ಲ ಸರ್. ನಾನು ಮಾಡ್ಕೊಂತ ಉಂಟಂಗಲ್ಲ. ಕೃಷಿ ವಿಜ್ಞಾನ ಕೇಂದ್ರ ವಿಸ್ತರಣಾಧಿಕಾರಿಗಳು ಕೊಪ್ಪಳ ಮತ್ತು ವಿಜ್ಞಾನ ಕೇಂದ್ರ ನಮ್ಮ ಗಂಗಾವತಿ ಕೆವಿಕೆ ಅವರು ಮತ್ತು ಈ ಅಗ್ರಿ ಕಾಲೇಜು ಮುನಿರಾಬಾದ್ ಅವರು ಅವರೆಲ್ಲ ನಾನು ಸೆಲೆಕ್ಟ್ ಮಾಡಿದ್ರು. ಈ ಆಗಾಗ ನಮ್ಮ ತೋಟಕ್ಕೆ ಬಂದು ನೋಡಿದೆ, ಇವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಪ್ಪ ಅಂಥೇಳಿ ನಿಮ್ಮ ಹೊಸಪೇಟೆ ಆಕಾಶವಾಣಿಯಲ್ಲಿ ನಾನು ಒಂದು ಜಾಹೀರಾತಿ ಕೇಳಿದೆ. ಈ ರೀತಿ ಐತೆ, ನಾವು ಪ್ರಗತಿಪರ ರೈತರು ಅರ್ಜಿ ಸಲ್ಲಿಸ್ಬೇಕಂದಾಗ ನಾನು ಅಲ್ಲಿಗೆ ಅರ್ಜಿ ಎಲ್ಲ ಫಿಲಪ್ ಮಾಡ್ಕೊಂಡು ತೊಗೊಂಡು ನಾನು ಅಲ್ಲಿ ಹೋಗಿದೆ. ಅಲ್ಲಿ ನಮ್ಮ ರಾಘವೇಂದ್ರ ಆಚಾರ್ಯ ಸರ್ ಅದನ್ನು ಹಿಡ್ಕಂದು ಹೇಳಿದ್ರು, ಇದು ನಿಮ್ಮದು ಪಾಸ್ ಆಗ್ತದೆ, ಇಷ್ಟೆಲ್ಲ ನಿಮ್ಮ ತೋಟದಲ್ಲಿದ್ದರೆ ನಿಮ್ದು ಪಾಸ್ ಆಗ್ತದೆ, ಪೂರ್ತಿ ಎಲ್ಲ ನಿಮ್ಮದು ಡಿಟೇಲ್ಸ್ ನಿಮ್ಮ ತೋಟದ ಏನೇನು ಯಾವ ಭಾಗದಲ್ಲಿ ಏನೇನೈತೆ ಎಲ್ಲ ತೊಗೊಂಡು ಬಾ ಅಂದರೆ. ಆ ಟೈಮ್ನ ನಮ್ಮದು ಎಲ್ಲ ಒಂದು ಸುಮಾರು 20 ನಮೂನಿ ಫೋಟೋ ತೆಗೆದೆ ನಮ್ಮ ಹೊಲದಾಗ, ಸಾಗೋನಿ, ಬೇವು, ಅಂಜೂರ, ಪೇರ್ಲ, ನೆಲ್ಲು ಎಲ್ಲ ಪೂರ್ತಿ ತೆಗೆದು ಕೆಡಗಾಲ ಅವ್ರು ಮಾಡಿದ್ದೆ. ಅದೆಲ್ಲ ತಗೊಂಡೋಗಿ ನಾ ತೋರಿಸಿದಾಗ ಅವರು ಎಲ್ಲ ಸೆಲೆಕ್ಟ್ ಮಾಡಿ ನೋಡಿ ಅಗ್ರಿಕಾಲೇಜು ಬಾಗಲಕೋಟೆಗೆ ಕಳಿಸಿದ್ರು. ಬಾಗಲಕೋಟೆಗೆ ಕಳಿಸಿದಾಗ ಬಾಗಲಕೋಟೆ ನನಗೆ ಫೋನ್ ಮಾಡಿದ್ರು, ನಿಂಗೆ ಪ್ರಶಸ್ತಿ ಕೊಡ್ಬೇಕಂತ ಮಾಡಿವಪ್ಪ, ಈ ರೀತಿ ನಿನ್ನ ತೋಟದಾಗ ಅದಾವ ಅಂತಂದ್ರು. ನಾನೇನು ಮಾಡ್ದೆ, ಅದಾವ ಸರ್ ಅಂತ ಮತ್ತೊಮ್ಮೆ ರಿಪೀಟ್ ಎಲ್ಲ ಫೋಟೋ ತೆಗೆದು ಒಂದು ವಿಡಿಯೋ ಮಾಡಿ ವಿಡಿಯೋ ಮೊಬೈಲ್ ಮುಖಾಂತರ ಕಳಿಸಿದಾಗ ಅವರು ಸೆಲೆಕ್ಷನ್ ಮಾಡಿದ್ರು. ಈ ಹಿಂದೆ ಮೊದಲು ನಿಮಗೆ ಈ ಥರದ ಪ್ರಶಸ್ತಿಗಳು ಬಂದಿದ್ವ? ಏನು ಬಂದಿಲ್ಲ ಸರ್, ಜೇನು ಸಾಕಾಣಿಕೆಯಲ್ಲಿ ನಮ್ಗೆ ಬಂದಿತ್ತು ಪ್ರಶಸ್ತಿ ಅಂತೇಳಿ ಕೊಟ್ಟಿದ್ರು. ಆಮ್ಯಾಕ ನಮ್ಮ ವಿಜಯ ಕರ್ನಾಟಕ ಪೇಪರ್ನವರು ಅವರು ಒಂದು ಕೊಟ್ಟಿದ್ರು, ಸ್ಟಾರ್ ರೈತ ಅಂತ ಕೊಟ್ಟಿದ್ರು ಸರ್. ಆಮ್ಯಾಕ ಆಗಾಗ ರೈತರದ ತಲೆ ಸನ್ಮಾನ ಇಳಿದು ನೋಡಿ ನಮ್ಮ ಎಲ್ಲ ನಮ್ಮ ಉಳಿದ್ರ ಜನರು ನನ್ನ, ಏ ಮಾರುತಿ ಇವರು ಭಾಳ ಒಂದು ತೋಟದಲ್ಲಿ ನಿಪುಣರು, 40-45 ವರ್ಷದ ಅನುಭವ ಇಷ್ಟು, ಯಾವುದೋ ಒಂದು ಯಾವುದೋ ರೋಗ ಬರಲಿ ಏನೇ ಬರಲಿ ಒಬ್ಬೊಬ್ಬರು ಡಾಕ್ಟರ್ ಇರ್ತಾರೆ, ನಾಲಿಗೆ ತೋರಿಸಿಕಿಟ್ಟರೆ ಈ ಜ್ವರ ಬಂದವ ಅಂತಾರೆ, ಅದಕ್ಕೆ ನಾ ಬೆಳೆ ನೋಡಿಬಿಟ್ರೆ ಇಂಥದ್ದು ಒಂದು ಕೊರತೆ ಆಗೈತೆ ಅಂತಂದು ಹೇಳ್ತೀವಿ ಸರ್. ಈಗ ನವಾಬ ನಾಯಕ ದೊರೆ ಅಂತಕ್ಕಂಥ ನಿಮ್ಮ ತಂದೆಯವ್ರ ಹೆಸರು ಅದು? ಹ್ಞೂ ಸರ್, ದೊರೆಗಳಂತ ತಂದೆ ಸರ್. ಅವರು ಕೃಷಿ ಮಾಡ್ತಿದ್ರು? ಓ ಸರ್, ಎಲ್ಲರೂ ಕೃಷಿ ಮಾಡ್ತಿದ್ರು. ಈಗ ನಿಮ್ಮ ತೋಟದ ವಿಶೇಷತೆ ಏನೇನಿದೆ ಸ್ಪಷ್ಟವಾಗಿ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ. ವಿಶೇಷತೆ ಏನಿದೆ ಅಂದರೆ, ನಾವು ಮಕ್ಕಳು ಹುಟ್ಟಿದ್ಗಟ್ಟೆನ ನಾವು ದುಡಿದ ಮುಂದೆ ಹಾಕ್ತೋನಕ್ಕೆ ಆಗಲ್ಲ, ಯಾಕಂದರೆ ಈಗಿನ ಒಂದು ಧಾರಣೆ ಇದರಲ್ಲಿಂದ ಸಾಗುವನಿ ಮರಗಳನ್ನು ನಾವು ಸುತ್ತ ಬೆಳೆಸ್ಬೇಕು ಸರ್. ಎಂದು ನಮ್ಮ ಮಗು ಹುಟ್ಟಿದೆ ಅಂದರೆ ಸಾಗುವನಿಗಳ ಮರಗಳನ್ನು ಬೆಳೆಸಿದ್ರೆ ಡಿಗ್ರಿ ಲೆವೆಲಿಗೆ ನಮ್ಗೆ ಆಲ್ರೆಡಿ ಬರ್ತಾವೆ, ಆದಾಯ ತಂದು ಕೊಡ್ತಾವೆ. ಆದಾಯ ತಂದಾಗ ಏನು ಮಾಡ್ತಂದ್ರೆ ಅದರಿಂದ ನಾವು ಮಕ್ಕಳು ಇಂಜಿನಿಯರ್ ಮಾಡ್ಬೋದು, ಡಾಕ್ಟ್ರ್ ಮಾಡ್ಬೋದು, ಆ ರೀತಿ ಅಂತ ಮಾಡಿ. ಈಗ ಅಂದ್ರೆ ಸಾವಯವ ಯಾಕಪ್ಪ ಅಂದ್ರೆ, ರಾಸಾಯನಿಕಲಿಂದ ಬೆಳೆಸಿಬಿಟ್ರೆ ಏನಾಗ್ತೈತೆ ಅಂದ್ರೆ, ಯಾವಾಗನ ಆಣಿಕಲ್ಲು ಅವು ನಮ್ಗೆ ಏನಾರ ಬಿತ್ತಪ್ಪ ಅಂದ್ರೆ ಲಾಸ್ ಆದ್ರೆ ನಾವು ಒಲ್ಲಿ ತಿಪ್ಪಿಸ್ಬೇಕಾದ್ರೆ 4 ವರ್ಷ ಬೇಕಾಗತ್ತೆ ಸರ್. ನಾವು ರಾಸಾಯನಿಕ ರೈತ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂತ ಹೋಗ್ತೀವಿ, ನಮ್ಗೆ ಒಂದು ವರ್ಷ ಲಾಸ್ ಆದ್ರೂ ನಡೀತೈತೆ. ಯಾವ ಹುಳುಗಳು ಅದನ್ನು ಮುಟ್ಟಲ್ಲ ಸರ್, ಯಾಕಂದ್ರೆ ಹುಳುಗಳು ಯಾಕೆ ಮುಟ್ಟಲ್ಲ ಅಂದ್ರೆ ರಾಸಾಯನಿಕ ಅಂಶ ಅಲ್ಲೇ ಗಿಡದಲ್ಲಿ ಒಂದು ಕಾಯಲ್ಲಿ ಇತ್ತಪ್ಪ ಅಂದ್ರೆ ಹುಳುಗಳು ಅಟ್ಯಾಕ್ಟ್ ಆಗ್ತಾವ್ರಿ. ರಾಸಾಯನಿಕ ಇರ್ಲಿಕ್ಕಪ್ಪ ಅಂದ್ರೆ ಅದಕ್ಕೆ ಬರೋದಿಲ್ಲರಿ, ಭಾಳ ಕಡಿಮೆ ಬರೋಲ್ಲ. ಅದು ಏನಿಲ್ಲ ಏನು ಹೋಗ್ಕಂತ ವಿಷಕ್ಕೆ ಒಂದು ಮಾರು ಹೋಗ್ಬಿಟ್ಟ ಎಲ್ಲ ಹುಳುಗಳು. ಆ ಕಾರಣದಿಂದಾಗಿ ನನಗೆ ಅದ್ರ ಬಗ್ಗೆ ಅನುಭವ ಆಯಿತು. ಒಂದು ಎಕರೆಕ್ಕೆ 300 ಕುರಿಗಳು ಬೇಕ್ರಿ, ಹಟ್ಟಿ ತಪ್ಪಿಸ್ಬೇಕಾರೆ 300 ಕುರಿ ತಗೋಬೇಕು. ಅದರಲ್ಲಿ ಒಂದು 4 ಟ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕ್ಬೇಕು. ನಾವು ಎಷ್ಟು ಅಷ್ಟು ಮಾಡೋಕ್ಕಾಗಲ್ಲ, ಎಷ್ಟು ಬೇಕಷ್ಟು ಹಾಕಿ ಅದರಲ್ಲಿ ಏನು ಬೆಳೆದ್ರೂ ರಾಸಾಯನಿಕ ಒಡೆಯಂಗಿಲ್ಲ, ಆಟೋಮೆಟಿಕ್ಕಾಗಿ ತಾನಾಗಿ ಬೆಳೀತೈತೆ. ದಿವಸದ ಬೆಳೆ ದಿವಸಕ್ಕಿರಲ್ಲ. ಈಗ ನೀವು ಒಟ್ಟು ನಿಮ್ಮ ಕೃಷಿಯಲ್ಲಿ ರಾಸಾಯನಿಕ ಒಳಸುರಿಗಳನ್ನು ಏನು ಕೊಡೋದಿಲ್ಲ, ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು ಏನು ಕೊಡಲ್ಲ ಸರ್. ನಾವು ಇದು ರಾಶಿ ಹತ್ತಿ ಅಂತ ನಿಮ್ಮ ಕಂಪ್ನಿಯವ್ರು ಮಾಡ್ಯಾರಲ್ಲ, ಅದಕ್ಕೆ ನಾವು ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡಲೇಬೇಕು. ಅದು ನೀವು ಸೀಡ್ಸ್ಗೆ ಮಾಡ್ತಾ ಇದ್ದೀರಾ? ಹೌದು ಸರ್, ಸೀಡ್ಸ್. ಇನ್ನು ಉಳಿದಂಥ ಬೆಳೆಗಳಿಗೆ ಭತ್ತ ಬೆಳೀತಾ ಇದ್ದೀರಿ? ಹತ್ತು ಎಕರೆಯಲ್ಲಿ ಆ ಭತ್ತಕ್ಕೆ ಯಾವುದೇ ರೀತಿಯ ನೀವು ಔಷಧಿಗಳನ್ನು ಅಂದರೆ ಅಂಗಡಿ ಔಷಧಿಗಳನ್ನು ಕೊಡೋದಿಲ್ಲ, ಬಳಸೋದಿಲ್ಲ? ಹಾಗಾದ್ರೆ ಈ ಭತ್ತಕ್ಕೆ ಸಾವಯವದಲ್ಲೇ ನೀವು ಭತ್ತವನ್ನು ಬೆಳೀತಾ ಇರೋದ್ರಿಂದ ಆ ಭತ್ತಕ್ಕೆ ಏನೇನು ಸಾವಯವ ಒಳಸುರಿಗಳನ್ನು ಕೊಡ್ತೀರಿ ನೀವು ಪೋಷಕಾಂಶಕ್ಕೆ? ಅದರಲ್ಲಿ ಏನು ಮಾಡ್ಬೇಕು, ಭತ್ತ ನಾವು ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು 1 ವರ್ಷಕ್ಕೆ ರಾಸಾಯನಿಕ ರಹಿತ ಆಗಲ್ರಿ. ಅದು 1 ವರ್ಷ ಹಂಗ ಇದು ಸೆಣಬು ಅಂತ ಬರ್ತದೆ ಸರ್, ಪಿಳಿಪಿಸ್ರ ಅಂತ ಬರ್ತದೆ. ಏನಿರ್ಲಿ ನಮ್ಮ ಕಡೆ ಅಂತ ಸಜ್ಜೆ ಅಂತೂ ಸಾಕಾಗೊಟ್ಟು ಸಿಗ್ತಾವೆ. ಆ ಸಜ್ಜೆ ನಾವು ಮುಂಗಾರಿ ಹಂಗಾಮಿನಲ್ಲಿ ಒಂದು 2-3 ತಿಂಗಳು ಖಾಲಿ ಇರ್ತದಲ್ಲ, ಆ ಟೈಮ್ನಲ್ಲಿ ಹಾಕಿಬಿಟ್ರೆ ಒಂದು 1-2 ತಿಂಗಳು ಬೆಳಿಗ್ಗೆ ಆಲೇ ಒಂದು 2-3 ಫುಟ್ ಹತ್ರ ಸಜ್ಜೆ ಬೆಳಿ ಬರ್ತೈತ್ರಿ. ಟ್ರಿಲ್ಲರ್ ಹೊಡಿಸಿ ಉಕ್ಕಿ ನೀರು ಬಿಟ್ಟು ಉಕ್ಬಿಟ್ರೆ ಮಸ್ತ್ ಕುಂತ್ಕೊಂಡ್ಬಿಡ್ತೈತ್ರಿ, ನಾಟ್ಬಿಡ್ತೈತೆ. ಅದನ್ನು ನಾವು ರೂಟ್ರ್ಬೇಟ್ರ್ ಹೊಡಿಸಿ ರೂಟ್ರ್ಬೇಟ್ರ್ ನಾವು ನೆಲ್ಲು ಹೊಡ್ಸೋಕ್ಕಾಗಲ್ಲ, ಹೆಂಗೆ ಇದು ಪಟ್ಲರ್ ಹೊಡಿಸ್ಬೇಕ್ರಿ. ಪಟ್ಲರ್ ಹೊಡಿಸಿ ಒಂದು 8 ದಿವಸ ಹಂಗೆ ಬಿಡ್ಬೇಕ್ರಿ. ಆಮ್ಯಾಕೆ ಅದು ನಮ್ಮವನು ಸ್ಮೆಲ್ ಬರಕತ್ತೈತೆ. ಅಂದರೆ ನೀವು ಸಜ್ಜೆಯನ್ನು ಹಸಿರೆಲೆ ಗೊಬ್ಬರದ ರೀತಿಯಲ್ಲಿ ಬಳಕೋತೀರ? ಅದಾಗ್ಬೋದು, ಜೋಳ ಆಗ್ಬೋದು, ಏನಾಗ್ಬೋದು. ಅದು ಅದನ್ನೇ ಮತ್ತೆ ಇದು ರೂಟ್ರ್ಬೇಟ್ರೆ ಭೂಮಿಯಲ್ಲಿ ಮತ್ತೆ ಮಿಶ್ರಣ ಮಾಡಿ ಒಳಗೆ ಹಾಕ್ಬಿಡ್ತೀವಿ. ಸಜ್ಜೆ ತಾನೇ ಬಿಡೋವರೆಗೂ ಬಳಸಲ್ಲ? ಇಲ್ಲ ಸರ್, ಅದೇನು ಬಳಸಲ್ಲ ಸರ್. ಸರ್, ಈಗ ಸಜ್ಜೆಯನ್ನು ನೀವು ನೆಲಕ್ಕೆ ಅಂದ್ರೆ ಭತ್ತ ಬೆಳೆಯುವಂತಹ ಭೂಮಿಗೆ ಫಲವತ್ತನ ಹೆಚ್ಚಳ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಅದಾದ ನಂತರ ನಾವು ಒಂದು 8 ದಿವಸ ಬಿಟ್ಟರೆ ಎಲ್ಲ ಮೆತ್ತಗಾಗಿದ್ದು ಆಗ್ಬಿಡ್ತಲ್ರಿ, ಮತ್ತೆ ಬಲ್ಲ ಸಾಫ್ ಮಾಡ್ಬೇಕು. ಬಲ್ಲ ಅಂದ್ರೆ ಸಫಾಯಿ ಬಿಡ್ತೀರಿ, ಸಫಾಯಿ ಆದ ತಕ್ಷಣಕ್ಕೆ ಅದೆಲ್ಲ ಎಲ್ಲಿ ತಗ್ಗು ಮೆಟ್ಟ ಎಲ್ಲ ಸೇರಿ ಮಾಡ್ಕೊಂಡು ನಾವು ನೆಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೇವ್ರಿ. ಸೋನಾ ಮಸೂರಿ ಅಂದ್ರೆ 1.5 ತಿಂಗಳು ಹಚ್ಬೇಕ್ರಿ ನಾವು ಇದಕ್ಕೆ. ಬೇಸಿಗೆ ಬೆಳೆ ಆದ್ರೆ ಒಂದೂವರೆ ತಿಂಗಳಿಗೆ ಹಚ್ಬೇಕ್ರಿ, ಸುಗ್ಗಿ ಬೆಳೆ ಆದ್ರೆ ಒಂದ್ ತಿಂಗಳ ಐದಾರು ದಿವಸಕ್ಕೆ ನಾವು ಹಚ್ಚಿ ಬಿಡ್ಬೋದ್ರಿ. ಈಗ ನೀವು ಪಕ್ಕ ಸಾವಯವ ಕೃಷಿಕರು ಅನ್ನೋದಾದ್ರೆ ಈ ಭತ್ತದ ಸಸಿಗಳನ್ನ ಆಯ್ಕೆ ಮಾಡೋದಾಗಿರ್ಬೋದು ಮತ್ತು ಆ ಸಸಿ ಮಡಿಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಈ ಬೀಜಗಳ ಆಯ್ಕೆ ಆಗಿರ್ಬೋದು, ಇದೆಲ್ಲದಕ್ಕೂ ಸಹಿತ ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ ಅಲ್ವಾ? ಅಲ್ಲೂ ಎಲ್ಲೂ ವಿಷ ಇರಬಾರ್ದು ಆ ಬೀಜಗಳಲ್ಲಿ ಅಂತಕ್ಕಂಥದ್ದು, ಇದನ್ನೆಲ್ಲ ಹೇಗೆ ನೀವು ಆಲೋಚನೆ ಮಾಡ್ತೀರಿ? ಇದಕ್ಕೇನು ಆಲೋಚನೆ ಮಾಡಲ್ರಿ, ಹೆಂಗಂದ್ರೆ ನಾವು ಮಾರ್ಕೆಟ್ಗೆ ತರಲೇಬೇಕು ಅದನ್ನು ಭತ್ತದ ಬೀಜ. ಯಾಕಂದ್ರೆ ಅವರು ನಾವು ಏನಾರ ನಾವು ಮಾಡಕ್ಕೆ ಹೋದ್ಯಪ್ಪ ಅಂದ್ರೆ, ಒಂದು ಸೋನ ಮೊಸರು ನಾವು ಹಾಕಿದ್ವಪ್ಪ ಅಂದ್ರೆ ಒಂದು ವರ್ಷ, ಎರಡನೇ ವರ್ಷ, ಮೂರನೇ ವರ್ಷಕ್ಕೆ ಸೋನ ಮೊಸರು ಎಲ್ಲ ಬೇರೆ ತಳಿ ಅಂತೇಳಿ ಅದು ವಿಂಗಡಣೆ ಆಗಿಬಿಡ್ತೀವಿ, ಸೈಜ್ ದಪ್ಪ ಬಂದ್ಬಿಡ್ತೈತೆ, ಅದೊಂದು ನಮಗೆ ಗೊತ್ತಾಗವಲ್ದ್ರಿ. ಅಂದ್ರೆ ಭತ್ತದ ಬೀಜಗಳನ್ನು ನೀವು ಅಂಗಡಿಯಲ್ಲೇ ತರ್ತೀವಿ? ಅಂಗಡಿಯಲ್ಲೇ ತರ್ತೀವಿ ಸರ್. ಒಂದು ವರ್ಷ ನಾವು ತಂದೆಪ್ಪ ಅಂದ್ರೆ ನೆಕ್ಸ್ಟ್ ವರ್ಷ ತರಿಸಲ್ ಸರ್, ಮತ್ತೆ ಇನ್ನೊಂದು ವರ್ಷ ನಾವು ತರಲೇಬೇಕು. ಈಗ ಭತ್ತಕ್ಕೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದಾವೆ? ನೀವು ಸಾವಯವದಲ್ಲೇ ಬೆಳೆದ್ರು ಸಹಿತ ರೋಗ ಬಾಧೆಗಳ ಕಾಟ ಇದೇನಾ? ಇದ್ರೂ ಸಹಿತ ಯಾವ ಪ್ರಮಾಣದಲ್ಲಿ ಇರ್ತದೆ, ನೀವು ಅವುಗಳ ನಿರ್ವಹಣೆ ಹೇಗೆ ಮಾಡ್ತೀರಿ? ಆ ಬೇವಿನ ಎಣ್ಣೆ ಅಂತ ಇರ್ತದಲ್ರಿ, ಸಬ್ಬಿನ ಬುರುಗಿನಲ್ಲಿ ಮಿಶ್ರಣ ಮಾಡ್ಕೊಂಡು ಅದನ್ನು ಹೊಡಿತೀವಿ ರೀ. ಯಾಕೆ ಹೊಡಿತೀರಿ? ಯಾಕೆ ಹೊಡಿತಂದ್ರೆ ಅವು ಬಂದಿರ್ತಾವೆ ನೋಡ್ರಿ, ಬಂದಾಗ ಏನು ಮಾಡಿದ್ವು ಅದ್ರ ಸ್ಪ್ರೇ ಮಾಡಿದ್ವಪ್ಪ ಅಂದ್ರೆ ಅದಕ್ಕೆಲ್ಲ ಹುಳಗಳಿಗೆ ಹತ್ಕಂತತ್ ರೀ. ಅದು ಇನ್ನೊಂದು ಹೆಣ್ಣು ಹುಳ ಗಂಡು ಹುಳ ಅಂತ ಬಂದಾಗ ವಿಷ ಪೂರ್ತಿ ಆಗಿರ್ತೈತೆ ರೀ, ಬಂಜತ್ವ ಒಂದು ಬಿಡ್ತತ್ತೆ. ಅದು ಬಂಜತ್ವ ಒಂದಾಗ ನಮ್ಗೆ ಅವಾಗ ಅದು ವಂಶ ಹೋಗ್ಬಿಡ್ತತ್ತಲ್ಲ, ಆ ಟೈಮ್ನಾಗ ಅದು ಬರ್ತೈತೆ. ಅದು ಬೇನೆ ಎಣ್ಣೆ ಹೊಡಿತೀವಿ. ಮತ್ತೆ ಹೇಗೆ ಬಳಸ್ತೀರಿ ನೀವು ಅದನ್ನ? ಒಂದು ಎಕರೆ ಅದು ಒಂದು ಟ್ಯಾಂಕಿಗೆ ರೀ, 100 ml ಹಾಕ್ತೀವ್ರಿ. ಅದನ್ನ ಬೇವಿನ ಎಣ್ಣೆ ನೀವು ಸಿದ್ಧಪಡಿಸ್ಕೊಳ್ತೀರೋ ತರ್ತಿರೋ? ಇಲ್ಲ ಸರ್, ಅಂಗಡಿಯಲ್ಲಿ ತರ್ತೀವಿ ರೀ, ಅಲ್ಲೇ ಗಂಗಾವತಿ ಸಿಗ್ತಾವ ಅಲ್ಲೆಲ್ಲ ತರ್ತೀವಿ ಸರ್. ತಂದಾಗ ಒಂದು 1 ಲೀಟರ್ 2 ಲೀಟರ್ ತರೋದು ಮಾಡೋದು ಸರ್. ಇಲ್ಲ ಬೇವಿನ ತಪ್ಪಲೆ ಅಂತ ಇರ್ತದಲ್ಲ, ಅದ್ರ ನಮ್ಮ ಕೈಲಿ ಏನು ಮಾಡೋಕ್ಕಾಗ, ಅದು ಒಂದಿಷ್ಟು ಒಂದು ಒಂದು ಗೊಬ್ಬರ ಚೀಲದಷ್ಟು ತಂದ್ರಿ, ಒಂದು 2 ಮಣ್ಣಿನ ಇರ್ತಾವಲ್ರಿ ಗಡಿಗೆ, ಅದರಲ್ಲಿ ಕುದಿಸಿ ಬಿಡ್ತೀವಿ ರೀ ನಾವು. ಕುದಿಸಿದಾಗ ಅರ್ಧ ಮಟ್ಟಕ್ಕೆ ಬರ್ತೈತೆ, ಅರ್ಧ ನೀರು ರೀ ಟ್ಯಾಂಕಿಗೆ, ಸುಮಾರು 16 ಲೀಟರ್ಗೆ 8 ಲೀಟರ್ ಆದ್ರೆ ಒಂದು 8 ಲೀಟರ್ ಅಷ್ಟು ಹಾಕಿ ತುಂಬಿಸಿ ನಾವು ಸ್ಪ್ರೇ ಮಾಡ್ತೀವಿ. 8 ಲೀಟರ್ನಷ್ಟು ಬೇವಿನ ಎಲೆ ಕುದಿಸಿದ ನೀರು, ಕುದಿಸಿದ ನೀರು ಸಾಮಾನ್ಯ ನೀರು, ಸಾಮಾನ್ಯ ನೀರು. ಹ್ಞೂ ರೀ, ಎರಡನ್ನೂ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿಸ್ತೀವಿ. ಆಮ್ಯಾಕೆ ಡಿಕಂಪೋಸರ್ ಅಂತೇಳಿ ಎಲ್ಲರಿಗೆ ಎಲ್ಲರಿಗೆ ಗೊತ್ತಾಗಿದೆ, ಡಿಕಂಪೋಸರ್ನ ಒಂದು ಅರ್ಧ ನೀರು ಅರ್ಧ ಅದು ಹಾಕಿ ಬಿಡ್ತೀನಿ. ಡಿಕಂಪೋಸರ್ ಯಾವ್ದಕ್ಕೆ, ಬೆಳೆಗೆ ಹೊಡಿತೀರ ಅಥವಾ ಮಣ್ಣಿಗೆ ಕೊಡ್ತೀರಿ? ಇಲ್ಲ ಸರ್, ಮುಂಚಕ್ಕೆ ಬಣ್ಣ ಕೊಡ್ತಿದ್ರಿ, ಇಲ್ರಿ ಬೆಳೆಗೆ ಹೊಡಿತೀನಿ ಸರ್. ನಾನು ಬೆಳಿಗ್ಗೆ ಹೊಡಿತೀವಿ. ಡಿಕಂಪೋಸರ್ನ ಸ್ಪ್ರೇ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ ನಿಮ್ಗೆ, ಅದು ಯಾವ ರೀತಿ ಬದಲಾವಣೆ ಕಾಣ್ತೀವಿ? ಅದು ಕಪ್ಪಾಗ್ಬಿಡ್ತತ್ತೆ ರೀ. ಉದಾಹರಣೆ ಸಜ್ಜಿ ಜೋಳಕ್ಕೆ ಯೂರಿಯಾ ಗೊಬ್ಬರ ಹೋದ್ರೆ 3-4 ದಿವಸ ಪೂರ್ತಿ ಕಪ್ಪ ಬಂದ್ಬಿಡ್ತಾರೆ, ಆ ರೀತಿ ಕಪ್ಪ ಬಂದ್ಬಿಡ್ತಾರೆ ಸ್ಪ್ರೇ ಮಾಡಿದ್ರೆ. ಅಷ್ಟು ಸತ್ತು ಬಿಡ್ತೈತೆ. ಅದು ಡ್ರಿಪ್ ಮುಖಾಂತರ ಕೊಡ್ಬೋದ್ರಿ ನಾವು, ಡ್ರಿಪ್ಪಿನ ಮುಖಾಂತರ ಕೊಡ್ತೀನಿ ಅಂದ್ರೆ ಹತ್ತಿ ಕೊಡ್ತೇನೆ, ಹತ್ತಿ ಡ್ರಿಪ್ ಐತ್ರಿ, ಮತ್ತೆ ಇತರ ಅಂಜೂರಕ ಇವೆಲ್ಲ ತರಕಾರಿ ಎಷ್ಟು ಮಾಡ ಡ್ರಿಪ್ಪಿನ ಕೆಲಸ ಮಾಡಿದೆ ನಾನು ಒಬ್ಬತ್ತರೆ. ಯಾಕಂದ್ರೆ ನಮ್ಮ ಮಕ್ಕಳು ಅದಾರ ಬಿಡ್ರಿ, ಒಬ್ಬವ ಮತ್ತೆ ಇದು ಏರೋನೈಟಿಕ್ ಇಂಜಿನಿಯರ್ ಆಗ್ಯಾನ್ರಿ, ಇನ್ನೊಬ್ಬತ್ತು ಓದಾಕತ್ತೇನ್ರಿ, ಅತಂತ್ರ ಇದು ಮಾಡಲ್ಲ. ಮತ್ತೆ ಹೆಣ್ಮಕ್ಳು ನಾವು ದೊರೆಗಳ ಮಂದಿ ಹೊರಗಡೆ ಹೋಗಲ್ಲ, ನಾನು ಒಬ್ಬತ್ತ ಕೂಲೆಲ್ಲ ತಗೊಂಡ್ ಮಾಡ್ಬೇಕ್ರಿ. ಈಗ ನೀವು ಸಾವಯವದಲ್ಲಿ ಭತ್ತವನ್ನ ಬೆಳೀತಾ ಇದ್ರಿ ಸರ್, ಸುಮಾರು 10 ಎಕರೆ ಅಷ್ಟು ಭತ್ತ ಬೆಳೀತಿದ್ರೆ ತಿಟ್ಕೊಳ್ಳಿ. ಈಗ ಬೇರೆ ಈಗ ಗಂಗಾವತಿ ಭಾಗ ಆಗಿರ್ಬೋದು, ಈ ಕೊಪ್ಪಳದ ಕೆಲವು ಭಾಗಗಳಲ್ಲೆಲ್ಲ ಹೆಚ್ಚು ರಾಸಾಯನಿಕ ಔಷಧಿಗಳನ್ನೇ ಸಿಂಪರಣೆ ಮಾಡಿ ಒಂಥರ ವಿಷ ವಾತಾವರಣದಲ್ಲಿನೇ ಭತ್ತ ಬೆಳೀತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲೆಲ್ಲ ಈ ಭಾಗದ ಭತ್ತಕ್ಕೆ ಬೇಡಿಕೆ ಕಡಿಮೆ ಆಗ್ತಿದೆ ಅಂತ ವರದಿಗಳು ಬರ್ತಾ ಇದೆ, ವಿಷ ಜಾಸ್ತಿ ಇರ್ತದೆ ಅನ್ನೋ ಕಾರಣಕ್ಕಾಗಿ. ನೀವು ಸಾವಯವದಲ್ಲಿ ಭತ್ತ ಬೆಳೀತಾ ಇರೋದ್ರಿಂದ ನಿಮ್ಮ ಫಸಲಿಗೆ, ನಿಮ್ಮ ಭತ್ತಕ್ಕೆ ಬೇಡಿಕೆ ಹೆಚ್ಚಿದೆನಾ ಅಥವಾ ನೀವೇ ವಿಶೇಷ ಮಾರುಕಟ್ಟೆ ಮಾಡ್ಕೊಳ್ತೀರಾ, ಹೇಗೆ? ವಿಶೇಷ ಮಾರುಕಟ್ಟೆ ಏನಿಲ್ಲಿ ಕುಪ್ಪಳದಾಗ ಆಗೈತಂತ್ರಿ, ಕಾಯಿಗಡ್ಡೆಗೆ ಆಗೈತೆ ಸರ್. ಇದಕ್ಕೆ ಏನಾಗಿಲ್ಲ, ಇದು ಈ ರಾಸಾಯನಿಕ ಏನು ಹೊಡೆದಿರ್ತಾರಲ್ಲ ಸರ್, ಆ ಒಂದು ಹೊಡೆದಂಥ ರೈತರದ್ದು ಎಷ್ಟು ಬೆಲೆ ಇರ್ತೈತೆ ನಮ್ದು ಅಷ್ಟ ಕೊಡ್ತಾರೆ. ಅಷ್ಟ ಏನು ಅಂತಾರೆ, ಏ ರಾಸಾಯನಿಕ ರೈತ ಮಾಡ್ಯಪ್ಪ, ಏ ಚಲೋ ನಿನ್ನ ಬೆಳಿ, ಏ ನಿನ್ನ ಒಳ್ಳೆ ಅಂತಾರೆ. ಒಳ್ಳೆ ಅಂದ್ರೂ 10 ರೂಪಾಯಿ ಸತ್ಯ ಜಾಸ್ತಿ ಕೊಡೋದಲ್ಲ ಸರ್. ನೀವು ಹಾಗೆ ಏನಾದ್ರು ಡಿಮ್ಯಾಂಡ್ ಮಾಡ್ಬೋದಿತ್ತು ಅಲ್ವಾ, ಒಂದು ಪ್ರತ್ಯೇಕ ಮಾರುಕಟ್ಟೆ ಮಾಡ್ಕೊಂಡು? ಹಾಂ, ನಮ್ಮ ಬದ್ರಿಪ್ರಸಾದ್ ಸರ್, ನಮ್ಮ ಎಂ ಬಿ ಪಾಟೀಲ್ ಸರ್ ಅವ್ರು ಹೇಳ್ಯಾರ, ಒಂದು ಮಾರ್ಕೆಟ್ ಮಾಡೋಣ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ಅಂತ. ನಮ್ಮ ಬದ್ರಿಪ್ರಸಾದ್ ಸರ್ ಪ್ರತಿ ತಿಂಗಳ ಒಂದು ರವಿವಾರ ಕರೀತಾರೆ, ಯಾಕಂದ್ರೆ ನಮ್ಮ ಕೊಪ್ಪಳ ಭಾಗದಲ್ಲಿ ಅಂತ ಒಂದು ಆಫೀಸರ್ ಅದಂತ ನಮ್ಗೆ ಬಹಳ ಹೆಮ್ಮೆ ಪಡ್ಬೇಕು ನಾವು. ಯಾಕಂದ್ರೆ ಆದಿತ್ಯವಾರ ದಿವಸ ಮನೇಲಿ ಇರೋಂತ ಒಂದು ಕಾಲದಾಗ ರೈತರ ಜೊತೆ ನಮ್ಮನ್ನ ಈ ರೀತಿ ಕರ್ಕೊಂಡೋಗಿ 100-180 ಮಂದಿ ಒಂದು ಇದು ಗ್ರೂಪ್ ಮಾಡ್ಕೊಂಡು ಅದ್ರೆಲ್ಲ ಮಾಡ್ಕೊಂಡು ಎಲ್ಲ ವಹಿವಾಟುಗಳು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇಲ್ಲ ಅಂತ ಎಲ್ಲ ಅನುಭವ ಪಡಿಸ್ತಾರೆ. ಆ ಕಾರಣದಿಂದಾಗಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾವು ಕಡಿಮೆ ಸರ್. ಈಗ ನಿಮ್ಮ ಭತ್ತ ಬೇರೆ ರೈತರ ಭತ್ತ ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದಂತ ಭತ್ತಕ್ಕಿಂತ ಉತ್ತಮ ಗುಣಮಟ್ಟದಲ್ಲಿದೆ ಅಂತ, ಉತ್ತಮ ನಿಮಗೆ ಅದು ಪಕ್ಕ ಆಗಿದೆ? ಪಕ್ಕ ಆಗಿದೆ ಸರ್. ಅದು ಊಟಕ್ಕೆ ಬಳಸಿರ್ಲಿ, ನೀವು ಅದನ್ನ ಬಳಕೆ ಮಾಡ್ತೀರಿ? ಹ್ಮ್ ಸರ್. ಮತ್ತೆ ಹಾಗೆ ನಿಮ್ಮಲ್ಲಿ ಅಂದ್ರೆ ಯಾರೋ ಅಧಿಕಾರಿಗಳಾಗಿರ್ಬೋದು, ಆಗಿರ್ಬೋದು ಮತ್ತೆ ಇನ್ಯಾರೋ ಬೇರೆಯವರು ನಿಮ್ಮ ಭತ್ತ ಸಾವಯವದಲ್ಲಿ ಇದೆ ಒಳ್ಳೇದಿದೆ ಅಂತ ಹೇಳಿ ವಿಶೇಷವಾಗಿ ಬಂದು ಖರೀದಿ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆಯಾ ಅಲ್ಲಿ? ಇಲ್ಲ ಸರ್, ಇನ್ನ ನಡೆದಿಲ್ಲ ಸರ್. ಅಂದ್ರೆ ನೀವು ಸಾಮಾನ್ಯ ಮಾರುಕಟ್ಟೆಲ್ಲ ಕೊಟ್ಬಿಡ್ತೀವಿ? ಸಾಮಾನ್ಯ ಮಾರುಕಟ್ಟೆಲ್ಲ ಕೊಡ್ತೀವಿ. ಎಲ್ಲಿ ಹೋಗ್ತೀರಿ ಭತ್ತ ಮಾರಾಟ? ಸರ್ ನಾವು ಗಂಗಾವತಿ ಸರ್, ಮಿಲ್ಲಿಗೆ ಹೋಗ್ಬಿಡ್ತೀವಿ. ಮಿಲ್ಲರ್ ತಾವಷ್ಟು ತಗೊಂತಾರೆ, ಏ ಚೊಲಪ್ಪ ಅಂತ ತಾವು ತಗೊಂತಾರೆ. ಯಾರು ತಗೊಂಡ್ರು ತಮ್ಮ ಮನೆಗೆ ಇಷ್ಟು ಇಟ್ಕೊಂತಾರೆ, ಬೇರೆ ಕಡೆ ಮತ್ತೆ ಎಲ್ಲದ್ರಾಗ ಹಂಗೆ ಹಾಕಿ ಬಿಡ್ತಾರೆ ಅಷ್ಟ ಅಂತಾರೆ. ಹೊರತ ಯಾವ್ದು ನಮ್ದಂದಲ್ರಿ, ಯಾವೊಬ್ಬರಿದ್ರು ಆದ ರೀತಿ ಅಂತಾರ್ರಿ. ಆದ್ರೆ ಅವ್ರು ಏನಾರ ಮುಂದಾರ ಮಾರುಕಟ್ಟೆ ಸಿಗ್ತೈತೆ, ಹಂಗ್ ಬೆಳ್ಕೊಂತ ಹೋಗಂತ ಎಲ್ಲರೂ ಹಂಗ್ ಬೆಳ್ಕೊಂತ ಹೋದ್ರೆ ಉತ್ತಮ ಅಂತ ನನಗೆ ಅನ್ಸ. ಸಾವಯವದಲ್ಲಿ ಭತ್ತದಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಮುಂಚೆ ಬರ್ತಿದ್ದಿಲ್ಲ ಸರ್, ಈಗ ಬರ್ತೈತೆ ಸರ್. ಎಷ್ಟು ವರ್ಷದಿಂದ ನೀವು ಸಾವಯವದಲ್ಲೇ ಭತ್ತ ಬೆಳಿತೀರಿ? ಈಗ ಒಂದು ಸುಮಾರು ಒಂದು ಒಂದು 7-8 ವರ್ಷದಿಂದ ಬೆಳೆಯಕತ್ತೀನಿ ಸರ್. ಇಳುವರಿ ಈಗ ರಾಸಾಯನಿಕ ಒಳಸುರಿಗಳನ್ನು ಕೊಟ್ಟು ಭತ್ತ ಬೆಳೆಯುವ ರೈತರ ಇಳುವರಿಗೂ ನಿಮ್ಮ ಸಾವಯವದಲ್ಲಿ ನೀವೇನು ಸಾವಯವದಲ್ಲಿ ಭತ್ತ ಬೆಳಿತೀರಲ್ಲ ಅದರ ಇಳುವರಿಗೂ ಸಮ ಪ್ರಮಾಣದಲ್ಲಿ ಇದೆಯಾ? ಹೆಚ್ಚಿದೆ ಹೆಚ್ಚಿದೆ ಸರ್. ಅವಾಗ ಹೆಚ್ಚಿದ್ದಿಲ್ಲ, ಕಡಿಮೆ ಇತ್ತು, ಹೆಚ್ಚಾಯ್ತು ಸರ್. ಹೆಚ್ಚಾಗಿದೆ, ಹೆಚ್ಚಾಗಿದೆ ಸರ್. ನಿಮ್ಮನ್ನು ನೋಡಿದಂಥ ರೈತರು ಇದನ್ನು ಅನುಸರಿಸ್ತಾ ಇದ್ದಾರಾ ಈ ಭಾಗದಲ್ಲಿ? ಅಲ್ಲೊಬ್ರು ಅಲ್ಲೊಬ್ರು ಅನಿಸುತ್ತಾರೆ, ಚಲೋ ಚಲೋಪ್ಪ ನಿಮ್ದು ಅಂದ್ರೆ ನಿಮ್ದು ನಿಧಾನವಾಗಿ ಆಗ್ತು, ನಮ್ದು ಯಾಕದ್ದು ಜಲ್ದಿ ಕೆಲಸ ಮಾಡ್ತೈತೆ, ತೊಗರಿ ನಾನು ಪ್ರಪನಪ್ಪ ಹೊಡೆದೆ ಅದು ಹೊಡೆದು ಇದು ಹೊಡೆದು ಅಂತಾರೆ, ನಾ ಇನ್ನಾದ್ರು ಹೊಡೆದಿಲ್ರಿ. ನಂದು ಭಾಳ ಚಲೋ ಐತೆ, ಅಗದಿ ನೀಟಾಗಿ ಬೆಳೆಯಾಕೈತೈತೆ. ಹಿಂಗೆ ಬೆಳಕಂತಂದ್ರೆ ನಾವು ಏನಾಗುತ್ತಂದ್ರೆ ನಾವು ಬೇಕಾದಂಗೆ ನಾವು ಬೆಳೆ ಬೇರೆ ಬೇರೆ ಬೆಳೆ ಬೆಳಿಬಹುದು. ಸಾಗುವಾನಿ ಗಿಡಗಳು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಆಯ್ತು ನನಗೆ. ಈಗ ಯಾವುದೇ ಬೆಳೆಗಳಿಗೆ ರೋಗ ರಜನೆಗಳು ಬಂದ್ರೆ ರೈತರು ಸೀದಾ ಔಷಧಿ ಅಂಗಡಿಗಳ ಮುಂದೆ ನಿಂತಿರ್ತಾರೆ. ಆದ್ರೆ ಮಾರುತಿ ನವಾಬ್ ನಾಯಕ ದೊರೆಯವರು ಇರಲ್ಲ, ಅಂಗಡಿಗಳ ಮುಂದೆ ಹೋಗಲ್ಲ. ಇಲ್ಲ ಸರ್, ಹೋಗಲ್ಲ ಸರ್. ಹಾಗಾದ್ರೆ ನಮಗೆ ಕೇಳ್ತಾರೆ ಸರ್ ಯಾವ್ದು ಎಣ್ಣೆ ಹೊಡಿಬೇಕು ಯಾವ್ದಿಲ್ಲ ಅಂತ ಕೇಳ್ತಿರ್ತಾರ. ನೋಡಪ್ಪ ನಾ ಎಲ್ಲ ಹಿಂಗ ಸಾವಯವದಿಂಗ್ ಮಾಡಕತ್ತೀನಿ ಮಾಡ ಅಂತಿರ್ತೀನಿ. ಅವ್ರು ಏನಂತಾರಂದ್ರ ರಾಸಾಯನಿಕ ಮಾಡ್ತಿರ್ತಾರಲ್ರಿ, ರಾಸಾಯನಿಕ ಮಾಡಲು ಸಾವಯವ ಏನಾರ ಬಳಸಿದ್ರ ಮೇಲೆ ಒಂದು ಕ್ರಿಮಿನಾಶಕ ಕೆಲಸ ಮಾಡಲ್ಲ ಸರ್. ಅದಕ್ಕ ಮತ್ತೆ ಹಿಂದಿಂದೆಲ್ಲ ನಾನು ಹಿಂದಕ್ಕೆ ನನಗೆ ಏನಂತಿದ್ರು, ನಾನು 100 ಚೀಲ ಸರ್ಕಾರಿ ಗೊಬ್ಬರ ತರ್ತಿದ್ದೆ ಒಂದು ಬೆಳಗಿಸ್ತಾರೆ. ಯಾಕಂದ್ರೆ ಎಲ್ಲ ನೆಲ್ಲು ಪಲ್ಲು 10-12 ಚೀಲ ಆಗ್ತಿದ್ದೆ. ಹಬ್ಬ ಹಬ್ಬ ಏನಪ್ಪ ಎಷ್ಟು ಗೊಬ್ಬರ ತಂದ ಅಂತಿದ್ರು. ಈಗ ನಂಗೆ ಮಾಡಕತ್ತೀನಿ, ನನಗೆ ರಾಸಾಯನಿಕ ಕಡಿಮೆ ಮಾಡಕತ್ತೀನಿ, ಏ ಚಲೋ ಬಿಡಪ್ಪ ಅಂತಾರೆ. ಹಿಂಗಾಗಿತ್ತು ಅಂದ್ರೆ ನಮ್ಗೆ ಅಷ್ಟು ಗೊಬ್ಬರ ಹಾಕಿ ಒಮ್ಮೆ ಮಾಣಿಕಲ್ ಮಳಿ ಬಿತ್ತು ನಮ್ಮ ಉಳಿದ್ರ ಭಾಗದಲ್ಲಿ. ಒಂದು ನೆಲ್ಲು ಉಳಿಲ್ಲ, ಸುಮಾರು 200 ಚೀಲ ನೆಲ್ಲ ಆಗೋದು. ನಾವು ಅಲ್ಲಿ 2 ವರ್ಷದ ನಾವು ಹೆಗ್ಗಳಾಗಲ್ಲ. ಅವಾಗ ನನಗೆ ಅನುಭವ ಆಯಿತು. ಆಕಾಶವಾಣಿ ಹೊಸಪೇಟೆಯವರು ಎಷ್ಟೋ ಮಂದಿ ರೈತರನ್ನ ಕರೆಸಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರು, ನಾನು ಆರಾಮ ಕಾರ್ಯಕ್ರಮ ಕೇಳ್ತೀನಿ. ಈಗ ನೀವು ಭತ್ತ ಬೆಳೆಯೋದಕ್ಕೆ ಏನೇನು ಖರ್ಚು ಮಾಡ್ತೀರಿ? ನೀವು ಹೇಳೋ ಪ್ರಕಾರ ಇಲ್ಲಿ ಖರ್ಚು ಕಡಿಮೆ ಇದೆ ಅಂತ ಹೌದಲ್ವಾ? ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ನೀವು ಭತ್ತಕ್ಕೆ? ಇದು ರೂಟ್ರ್ ಮತ್ತೆ ಹೊಡಿಸೋದು, ಕೂಲಿ ಆಳು ಖರ್ಚು ಎಲ್ಲ ಸೇಮ್ ಬರ್ತೈತ್ರಿ, ಎಲ್ಲ ಸೇಮ್ ಬರ್ತೈತೆ. ರಾಸಾಯನಿಕ ಗೊಬ್ಬರ ಇರೋದಿಲ್ಲರಿ, ರಾಸಾಯನಿಕ ಬದಲು ಇವು ಮಾಡ್ತೀವಲ್ಲ ಅದು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಬರ್ತೈತ್ರಿ. ಅದು ಖರ್ಚು ಕಡಿಮೆ ಕಡಿಮೆ ಇರ್ತದೆ ಸರ್. ಕಡಿಮೆ ಯಾವ್ಯಾವ ಗೊಬ್ಬರ ಈಗ ನೀವು ಹೇಳಿದ್ರಿ ಕುರಿ ಗೊಬ್ಬರಗಳನ್ನ ಬಳಕೆ ಮಾಡ್ತೀರ? ಕುರಿ ಗೊಬ್ಬರ ನಾವು ಬಳಕೆ ಮಾಡ್ತೀನಿ ರೀ. ಅಂದ್ರೆ ನೆಲ್ಲಿಗೆ ಯಾವಾಗ ಮಾಡ್ತೀವಿ? ಹತ್ತಿಗೆ ರೀ, ಹತ್ತಿ ಬೆಳಕ ರೀ, ಎಳ್ಳು ರೀ. ಅಲ್ಲ, ಇದಕ್ಕೆ ಭತ್ತಕ್ಕೆ ಏನು ಬಳಕೆ ಮಾಡ್ತೀರಿ? ಭತ್ತಕ್ಕನ್ರಿ ಸರ್, ಹಸಿರೆಲೆ ಗೊಬ್ಬರವನ್ನೇ ಬಳಕೆ ಮಾಡೋದು ಒಂದು. ಹ್ಞೂ, ಅಂದ್ರೆ ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆನೆ ಇದು ಮಾಡ್ತೀರಿ. ಅದಾದ್ಮೇಲೆ ಭತ್ತ ಶುರುವಾದ್ಮೇಲೆ ಜೀವಾಮೃತ ರೀ, ಜೀವಾಮೃತ ಮತ್ತು ಅದು ಡಿಕಾಂಪೋಸ್ ಅಂದ್ರೆ ನಾನು ಇದ್ರ ಮುಖಾಂತರ ಬಿಟ್ಬಿಡ್ತೀನಿ ರೀ. ಕಾಲೇದ ಮುಖಾಂತರ ಡ್ರಮ್ ಇರ್ತೈತ್ರಿ, ಡ್ರಮ್ಮಿಗೆ ಓಪನ್ ಮಾಡಿದ್ರೆ ಹೊಂಟ್ಬಿಡ್ತಾರೆ. ಹಂಗ ಅದ ಮತ್ತೇನ್ ಮಾಡಕ್ ಆಗ, ಅದೇನ್ ಬಿಟ್ರೆ ಬೇರೆ ಏನೇನ್ ಖರ್ಚಿಲ್ಲ ಸರ್. ಸೊ ಇಷ್ಟು ಒಬ್ಬ ರೈತ ಖರ್ಚು ರಹಿತವಾಗಿ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನೀವೊಬ್ಬ ಮಾದರಿ. ಮಾದರಿ ಸರ್. ಇನ್ನೊಂದ್ ಹೇಳ್ಬೇಕಂದ್ರೆ ಎಷ್ಟು ಈಗ ನಮ್ಮ ರೈತರು ಎಷ್ಟೋ ಮಂದಿ ರೈತರು ಕೇಳಿ ಅಲ್ಲೊಬ್ಬ ಸತ್ತ ಇಲ್ಲೊಬ್ಬ ಸತ್ತ ರಾಸಾಯನಿಕ ಬಳಸಿದ್ರಿಂದ, ರಾಸಾಯನಿಕ ಬಳಸೋದ್ರಿಂದ, ರಾಸಾಯನಿಕ ನಾವು ಊಟ ಮಾಡೋದ್ರಿಂದ ಅದು ವಿಷಕ್ಕೆ ನಾವು ಮಾರು ಹೋಗ್ತೀವಿ. ಯಾವತ್ತಿಗೆ ವಿಷ ಅಂದ್ರೆ ಎಲ್ಲಿಡಿಕ್ಕೆ ಬಿಡಪ್ಪ ನಂಗೆ ಮಟ್ಟಕ್ಕೆ ನಾವು ಬಂದೀವಿ. ಅದನ್ನ ನಾವು ರಾಸಾಯನಿಕ ಬುಟ್ಟು ಮಾಡೋದ್ರಿಂದ ಚಲೋ ಆಗ್ತೈತೆ. ಅಂತವಾಗಿ ಮಾಡ್ಬೋದು ಸರ್, ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭನೂ ಬರ್ತೈತೆ. ಮಕ್ಕಳು ನಾವು ಬೇಕಾದಂಗೆ ಇಂಜಿನಿಯರು ಡಾಕ್ಟರ್ ಮಾಡ್ಬೋದು, ಅಗ್ರಿ ಓದಿಸ್ಬೋದು. ಯಾರ ಮೊನ್ನೆ ಅಂತಿದ್ರು ಅವರು ರೈತರ ಮಕ್ಕಳಿಗೆ ಯಾರು ಎಣ್ಣ ಕೊಡೋಗಲ್ಲ ಅಂತ. ಅವರು ಎಣ್ಣ ಕೊಡೋದಲ್ಲ ಸರ್, ಈ ಟೆಕ್ನಿಕ್ ಬೆಳೆ ಸಾಕೋಕ್ಕಷ್ಟು ಅದಾವ. ರಾಸಾಯನಿಕ ರೈತೆ ಬೆಳೆಸ್ಬೇಕು ನಾವು. ರಾಸಾಯನಿಕದಿಂದ ನಾವು ಬಿಟ್ಟುವಪ್ಪ ಅಂದ್ರೆ ಸಾವಯವ ಗೊಬ್ಬರ ಸಾಕೋಕ್ಕಷ್ಟು ಐತೆ. ಹೆಸರೆಲೆ ಗೊಬ್ಬರ ಐತೆ, ನಾವು ಸ್ವಂತ ಮಾಡ್ಕೋಬೋದು. ಎರೆಹುಳು ಗೊಬ್ಬರ ಐತೆ, ಇದು ಮತ್ತೆ ವರ್ನಿ ಕಾಂಪೋಸ್ಟ್ ಐತೆ. ಇಲ್ಲೇ 100 ರೂಪಾಯಿ ಕೊಟ್ಟರು ಒಂದು ಚೀಲ ಕೊಡ್ತಾರೆ. 20 ಚೀಲಗಟ್ಟಲೆ ತಂದು ಹಾಕಿದ್ರೆ ನಾವು ಏನು ಮಾಡೋದು ಬೆಳಿತೈತೆ? ಕುರೇಟಿ ಬೇಸಿಗೆ ಟೈಮ್ನಾಗ ಎಷ್ಟೋ ಕಾಯಿ ಇಸದೇ ಆತ ಎಲ್ಲೇ ಒಂದು ಮೂಲ್ಯಕ್ಕೆ ತಪ್ಪಿಕೊಂಡು ಕುಂತಿರ್ತಾರೆ. ನಮ್ಮ ಹೊಲ್ದಾಗ ತಪ್ಪ್ರಪ್ಪ, ನಾವು ರೊಕ್ಕ ಕೊಡ್ತೇವೆ ಅಂದ್ರೆ ಇಲ್ಲೇ ಸ್ವಲ್ಪ ಅದು ಟ್ರಾನ್ಸ್ಪೋರ್ಟಿಂದ ಉಳಿತಾಯ ಆಗೈತೆ, ಅಲ್ಲೇ ತಗೊಂಡು ಈ ರೀತಿ ನಾನು ಮಾಡಕತ್ತೀನಿ ಸರ್. ಇದ್ರ ಜೊತೆಗೆ ನೀವು ಹಣ್ಣಿನ ಬೆಳೆಗಳನ್ನ ಬೆಳಿತಾ ಇದ್ದೀವಿ, ಪೇರಲ ಅಂಜೂರ, ಇದ್ರ ಬಗ್ಗೆ ಹೇಳಿ. ಇದು ಯಾವಾಗ್ಲಿಂದ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ, ಯಾಕೆ ಇದು ಪ್ರೇರಣೆ ಆಯ್ತು? ಸರ್, ಫಸ್ಟ್ ಈ ಸೂರ್ಯಪಾನ ಅಂತ ಇಂಥವು ಆಗ್ತಿದ್ನಲ್ರಿ, ನಮ್ಮ ಪಕ್ಕದಲ್ಲಿ ಒಬ್ಬ ರೆಡ್ಡಿ ಬಂದ. ರೆಡ್ಡಿ ಬಂದ್ರೆ ಆತ ಹೇಳ್ದ, ಅಂಜೂರ ಹಾಕಿ ಬೆಳೆದ. ಅಂಜೂರ ಅಂದ್ರೆ ನಾನು ಬಳ್ಳಾರಿಗೆ ಸಾಕಷ್ಟು ಸಲ ಹೋಗಿನಿ, ಹೊಸಪೇಟೆಗೆ ಹೋಗಿನಿ, ಹೋದ್ರೆ ಅಂಜೂರ ಇರ್ತಿತ್ತು ಅಲ್ಲಿ. ಅವು ನಾ ತಿಂತಿತ್ತಿಲ್ಲ, ಏ ನಮ್ಮ ಹೊಲಗೆ ಬಿಡ್ತಾವಲ್ಲ ಜಗ್ ನಮ್ಮ ಹೊಲ ಜವಾರಿ ಗಿಡ ಇತ್ತು. ಆದ್ರೆ ಒಂದ್ ದಿವಸ ತಿಂದೆ ಅವನು, ಸೇಮ್ ಹೋಳಿಗೆ ತಿಂದಂಗೆ ಆತ. ಸಿಹಿ ಜಾಸ್ತಿ ಇತ್ತು. ಹಾ ಇದನ್ನ ಬೆಳಿಬೋದಲ್ಲ ಅಂತ ನಾನು ಬಂದು ಆತ ಕೇಳ್ಕೊಂಡು ಬೆಳೆದೆ. ಕುರುಗೋಡಕ್ಕೆ ತೊಗೊಂಡೆ, ಅವು ಕಡ್ಡಿ ಕೊಟ್ರು, ಸಸಿ ಎಲ್ಲ ಕಡ್ಡಿ ಕೊಡ್ತೋಡು ಅಂದ್ರೆ. ನಾನಾ ಸಸಿ ಬೆಳೆಸ್ಕೊಂಡೆ, ಬೆಳೆಸ್ಕೊಂಡು ಒಂದು 2 ಎಕರೆದಲ್ಲಿ ಹಚ್ಚಿದೆ. ನನಗೆ ಸಾಕಾಗುವಷ್ಟು ಲಾಭ ಬಂತು. 2 ವರ್ಷದಿಂದನ ಅದನ್ನ ಮಾಡಕತ್ತೀನಿ. 8 ತಿಂಗಳಲ್ಲಿ ಸ್ಟಾರ್ಟ್ ಆಯ್ತು ಅದು. ಸ್ಟಾರ್ಟ್ ಆಯ್ತು. ಅವ್ರು ನೋಡಿದೆ ನಮ್ಮ ಬಿಜಾಪುರ ಇಲ್ಲಿ ಕಳಿಸಿ, ಇಲ್ಲಿ ಗಂಗಾವತಿ ನಡೀತಿ ಸಿಂಪಲ್, ಕನಗಿರಿ ತಾವರಗೇರಿ ನಮ್ಮ ಪಕ್ಕದ ಊರು. ಅಲ್ಲಿ ಕೊಟ್ರೆ ಯಾರು ತಿನ್ನಂಗಿಲ್ಲ. ಇನ್ನು ಯಾರು ತಿಂತಾರೋ, ಭಾಳ ಹೆಣ್ಣು ರಕ್ತ ಜಾಸ್ತಿ ಆಯ್ತು, ರಕ್ತ ಎತ್ತಿಲ್ಲ, ರಕ್ತ ಜಾಸ್ತಿ ಆಗ್ತಂತೇಳಿ ತಿಂತಾರೆ. ಅದು ನನಗೆ ಭಾಳ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಈಗ ಅಂಜೂರದಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ? ಪ್ರತಿ ವರ್ಷ ಒಂದು ಅಂಜೂರ 3 ಲಕ್ಷ ರೂಪಾಯಿ ಬರ್ತದೆ ಸರ್. 3 ಲಕ್ಷ ರೂಪಾಯಿ 2 ಎಕರೆದಲ್ಲಿ. ಇತರ ಯಾವ ಬೆಳೆಯಲ್ಲಿ ಅಷ್ಟು ರೊಕ್ಕ ಬರೋಲ್ಲ. ಇತ್ತೀಚಿನ ದಿನದಲ್ಲಿ ಸೀಡ್ ಸಿಗೊಂಡು ಬರಕತ್ತೈತೆ. ಕಂಡಾಪಟ್ಟಿ ಖರ್ಚು, ಕೂಲಿಯಾಳ ಖರ್ಚು. ಸುಮಾರು ಒಂದು ಪ್ಲಾಟ್ ಅಂದ್ರೆ ಒಂದು 1.25 ಎಕರೆಗೆ ಸ್ವಲ್ಪ ಕಡಿಮೆ ಬರ್ತೈತೆ. 2 ಪ್ಲಾಟ್ ಮಾಡೀನಿ. ಅದರಲ್ಲಿ ಅಂತ ಎಷ್ಟು ಖರ್ಚು ಬರ್ತೈತೆ ಅಂದ್ರೆ 6 ರಿಂದ 8 ಆಳು ಬೇಕಂದ್ರೆ ಅಷ್ಟು ಆಳು. ಒಂದು ಪ್ಲಾಟಿಗೆ 8-12 ಆಳು ಬೇಕಾಕವ. 12 ಆಳಿಗೆ ಅಂದ್ರೆ 200 ರೂಪಾಯಿ ಅಂದ್ರೆ ಅಷ್ಟು ರೊಕ್ಕ. 1.5 ತಿಂಗಳ ತನಕ, 1.5 ತಿಂಗಳ ತನಕ ನಾವು ಕೆಲಸ ಮಾಡದ. ಆ ನಮಗೆ ರಿಸಲ್ಟ್. ಪೇರ್ಲದ ಬಗ್ಗೆ ಹೇಳಿ. ಪೇರ್ಲದ ಬಗ್ಗೆ ಸರ್, ಈಗ 1-8 ತಿಂಗಳು ಆಗೈತ್ರಿ. ಅವು ಇನ್ನ ಕಾಯಿ 1/2 ಒಕ್ಕಟ್ಟಿವ್ರಿ, ಶುರು ಮಾಡಿ ಸರ್. ಅದು ಬಂದ ತಕ್ಷಣಕ್ಕೆ ಅದನ್ನು ಒಂದು ಪ್ಲಾನ್ ಸರ್. ಈಗೊಂದು ನಾವು ಈ ಮಳೆಗಾಲದ ಟೈಮ್ನಾಗ ಯಾವುದೇ ಕಾರಣದಾಗ ಅಂಜೂರು ಬರಲಾರ್ದಂಗೆ ನಾವು ತಡೆಗಟ್ಟಬಹುದು. ಯಾಕಂದ್ರೆ ಕಟಾವು ಇಲ್ಲಿಂದ ಹಿಂದಕ್ಕೆ 4 ತಿಂಗಳು ಮುಂಚಿತವಾಗಿ ನಾ ಕಟಾವು ಮಾಡ್ಬೇಕು. ಈ ಒಂದು ಮಳೆಗಾಲ ತಪ್ಸ್ಬೇಕಾದ್ರೆ, ಮಳೆಗಾಲ 4 ತಿಂಗಳು ತಪ್ಸಿಬಿಟ್ರಪ್ಪ ಅಂದ್ರೆ ರೇಟೋ ರೇಟು. ದಿವಸ ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿರ್ಬೋದು ಮತ್ತು ಕುಟುಂಬದ ಎಲ್ಲ ಆಗುಹೋಗುಗಳನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಳ್ಬೋದು ಅನ್ನೋದಕ್ಕೆ ನಿಮ್ಮ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನುಭವಕ್ಕೆ ಬಂದಿದೆ. ಈಗ ನೀವು ಎಲ್ಲದನ್ನು ಕೃಷಿಯಿಂದಲೇ ಜೀವನ ನಿಭಾಯಿಸ್ತಾ ಇದ್ರಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಏನೇನು ಮಾಡ್ತಾ ಇದ್ರಿ? ನಾವು 4 ಜನ ಇದೀವ್ರಿ ಮನೆಯಲ್ಲಿ. ನಮ್ಮ ಹೆಣ್ಮಕ್ಳು ವೀಣಾದೇವಿ ಅಂತ, ನನ್ನ ಮಗ ಸುಗ್ರೀವ ದೊರೆ, ಇನ್ನೊಬ್ಬವ ನವಾಬ್ ದೊರೆ ಅಂತ ಮಕ್ಕಳು. ಒಬ್ಬ 10ನೇ ತರಗತಿ ಓದಕತ್ತೇನ್ರಿ. ಮತ್ತು ಒಬ್ಬವ ಇದು ಬೆಂಗಳೂರಾಗ 6ನೇ ಕಾಲೇಜ್ ಕ್ಯಾಂಪಸ್ ಆಗಿತ್ತು. ಆ ನಂತರ ಗೌರ್ಮೆಂಟ್ ಸೀಟ್ ಸಿಕ್ತು ಸರ್. ಏರೋನಾಟಿಕ್ ಇಂಜಿನಿಯರಿಂಗ್ ಅರ್ಜಿ ಹಾಕಿದ್ದ, ಅದು ಒಂದು ಗೇಟ್ ಮುಖಾಂತರ ಬಂತು ಸರ್. ಈಗ ಎಲ್ಲ ಸೆಲೆಕ್ಷನ್ ಆಗ್ಯಾನ. ಹೌದಾ? ಅವ್ನು ಆಗ್ಯಾನ ಸರ್. ಎಲ್ಲ ಏನು ಚಿಂತಿಲ್ಲ, ಆರಾಮ. ಇನ್ಮ್ಯಾಗ ನಾವು ಬೇಕಾದ್ದು ಒಲವಷ್ಟು ನಾವು ಬೇಕಾದ ರಾಸಾಯನಿಕ ರಹಿತ ಮಾಡಬಹುದು ಅಂತ ನಾನು ಅನಿಸಿದೆ ಸರ್. ಒಳ್ಳೆಯದು ಮಾರುತಿ ನವಾಬ ನಾಯಕ ದೊರೆಯವರೇ, ನೀವು ಸುಮಾರು ಒಂದು 12 ಎಕರೆ ಕೃಷಿಯ ಒಳಗಡೆಗೆ ಸುಮಾರು 10 ಎಕರೆಯನ್ನು ನೀವು ಸಾವಯವದಲ್ಲೇ ಭತ್ತ ಬೆಳೀತಾ ಇದ್ದೀರಿ. ಉಳಿದ ಒಂದಿಷ್ಟು ಭೂಮಿಯ ಒಳಗಡೆಗೆ ಒಂದಿಷ್ಟು ಹಣ್ಣಿನ ಬೆಳೆಗಳನ್ನು ಮತ್ತು 2 ಎಕರೆಯಲ್ಲಿ ಹತ್ತಿಯನ್ನು ಸೀಡ್ಸ್ ಬೆಳೀತಿದ್ದೀರಿ, ಅಂದರೆ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದೀರಿ. ಆರ್ಥಿಕವಾಗಿ ಸದೃಢತೆಯನ್ನು ಕಂಡುಕೊಳ್ಳಿಕ್ಕೆ ನಿಮ್ಮಂತಹ ಕೃಷಿಕರ ಅನುಭವಗಳು ತುಂಬ ಅಗತ್ಯ ಇದೆ. ಸೊ ಹಾಗಾಗಿ ನಿಮ್ಮ ಈ ಸಾವಯವದ ಕೃಷಿ ಪದ್ಧತಿ ಇನ್ನೂ ಹೆಚ್ಚು ಹೆಚ್ಚು ಗಟ್ಟಿಯಾಗಲಿ ಮತ್ತು ಅದರಲ್ಲಿ ಇನ್ನೂ ಹೆಚ್ಚು ಮುಂದುವರಿತಾ ಹೋಗಿ, ಹಾಗೆಯೇ ನೀವು ಒಬ್ಬ ಮಾದರಿ ರೈತರಾಗಿ ಇದ್ದುಕೊಂಡು ನಿಮ್ಮನ್ನು ನೋಡಿದರೆ ಅಥವಾ ಈ ಸಂದರ್ಶನವನ್ನು ಕೇಳಿದರೆ, ನಾವು ಒಮ್ಮೆ ಮಾರುತಿ ನವಾಬನಾಯಕ ದೊರೆಗಳ ತೋಟಕ್ಕೆ ಹೋಗಿ ಬರಬೇಕು, ಹೊಲಕ್ಕೆ ಹೋಗಿ ಬರಬೇಕು, ಅವರ ಅನುಭವ ಕೇಳಬೇಕು ಅಂದರೆ ನೀವು ರೈತರನ್ನು ಸ್ವಾಗತಿಸ್ತೀರಾ? ಓ ಸ್ವಾಗತ ಸರ್, ಯಾವಾಗನ ಬರ್ಬೋದು ಸರ್. ನಮ್ಮ ರೈತರಿಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. 9902-09-03-37-37. ರೈತ ಬಾಂಧವರೇ, ಹುಲಿ ಹೈದರ ಗ್ರಾಮದ ಮಾರುತಿ ನವಾಬ ನಾಯಕ ದೊರೆ ಇವರು ಪ್ರಗತಿಪರ ರೈತರು. ಅದರಲ್ಲೂ ವಿಶೇಷವಾಗಿ ಹೆಚ್ಚು ಆರ್ಥಿಕ ಹೊರೆ ಇಲ್ಲದೆ, ಅಂದರೆ ಔಷಧಿಗಳಿಗೆ, ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡದೆ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರಗಳನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ಆನಂತರ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋದಾಗಿರ್ಬೋದು, ಆಮೇಲೆ ಕೀಟನಾಶಕಗಳನ್ನು ಸಹಿತ ಸ್ಥಳೀಯ ಸಂಪನ್ಮೂಲಗಳಿಂದನೇ ಅವರು ಸಿದ್ಧಪಡಿಸ್ಕೊಂಡು ಅವುಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ರೈತರು ಹೊರಗಡೆ ಬರ್ಬೋದು ಅನ್ನೋದಕ್ಕೆ ಇವರ ಒಂದು ಕೃಷಿ ಪದ್ಧತಿನೇ ಒಂದು ಮಾದರಿಯಾಗಿದೆ. ನೀವು ಸಹಿತ ಇವರನ್ನು ಇವರ ಹೊಲಕ್ಕೆ, ಇವರ ತೋಟಕ್ಕೆ ಬಂದು ಇವರನ್ನು ಕಂಡು ಇವರ ಅನುಭವಗಳನ್ನು ಹಂಚಿಕೊಂಡು ಬಹುಶಃ ನಿಮ್ಮ ಕೃಷಿ ಪದ್ಧತಿಯಲ್ಲೂ ಸಹಿತ ಒಂದಿಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಅವರು ದೂರವಾಣಿ ಸಂಖ್ಯೆ ಹೇಳಿದ್ದಾರೆ, ಮತ್ತೊಮ್ಮೆ ಇವರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ. ಇವರ ದೂರವಾಣಿ ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ, ಇವರ ಹೊಲಕ್ಕೆ ಮತ್ತು ತೋಟಕ್ಕೆ ಭೇಟಿ ನೀಡಿ ಅಂತ ಹೇಳ್ತೀನಿ. 9909-09-03-37 3637 ಇದು ಅವರ ದೂರವಾಣಿ ಸಂಖ್ಯೆ. ಯಾವಾಗಲೂ ಯಾವುದೇ ರೈತರು ಬಂದರೂ ಸಹಿತ ನಾನು ಅವರಿಗೆ ನನ್ನ ಅನುಭವಗಳನ್ನು ಹೇಳ್ತೇನೆ, ಅವರಿಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾರುತಿ ನವಬನಾಯಕ ದೊರೆಯವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಹುಲಿ ಹೈದರ್ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಮಾರುತಿ ನಾಯಕ್ ನವಾಬ್ ನಾಯಕ್ ಅವರಿಂದ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನು. ಬರಿದಾಗಲಿದೆ ಪೆಟ್ರೋಲು, ಮುನ್ನ ಯೋಚಿಸದೆ ಬಳಸಿ ಬರಿದಾಗಲಿದೆ ಪೆಟ್ರೋಲು. ನಡೆದಿತು ಹೇಗೆ ಜಗದ ಬಾಳು, ನಡೆದಿತು ಹೇಗೆ ಜಗದ ಬಾಳು. ಮುಂಬರುವ ದಿನಗಳಲ್ಲಿ ಟ್ರೋಲು ಊಹಿಸಲಾಗದು ಆಗ ಜಗದ ಗೋಳು, ಊಹಿಸಲಾಗದು ಆಗ ಜಗದ ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು, ಗಿಡ ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು. ಬೆಳಗಲಿದೆ ಎದರಿಂದ ಜಗದ ಬಾಳು, ಬೆಳಗಲಿದೆ ಎದರಿಂದ ಜಗದ ಬಾಳು. ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ.